103.5 MHz. ಈಗ ವೇಳೆ 5:30:20. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕವಿತಾ ಕೃಷ್ಣಮೂರ್ತಿ ಅವರ ಸ್ವರದಲ್ಲಿ ಕದಂಬ ಚಿತ್ರದ ಗೀತೆ.

ಬಂದೋಳ ನಿನ್ನೆ ಬಂದೋಳ ಕರುಳ ಕೂಗಿ ಈ ನಾಗರ ಕರುಳ ಕೂಗಿ ಈ ನಾಗರ ಪಂಚಮಿಯ ಅಣ್ಣಂದಿರ ಹಾಲ ಹಬ್ಬ ನಾಗರ ಪಂಚಮಿಯ ಅಣ್ಣಂದಿರ ಹಾಲ ಹಬ್ಬ ಅಣ್ಣ ತಂಗಿ ಮಾಡೋ ಹಬ್ಬ ಅಣ್ಣ ತಂಗಿ ಮಾಡೋ ಹಬ್ಬ ಅಣ್ಣ ತಂಗಿ ಮಾಡೋ ನಾಗಾಡ ಪಂಚಮಿ ಹಬ್ಬ ಅಣ್ಣ ತಂಗಿ ಮಾಡೋ ಹಬ್ಬ ನಾಗಾಡ ಪಂಚಮಿ ಹಬ್ಬ ನಿನ್ನ ಹಿಂದೆ ಬಂದೋಳ ಹಾಲಗೈ ಬೆನ್ನಿಗೆ ಎರೆಸಿಕೊಳ್ಳು ಅಣ್ಣಂದಿರ ಹಾಲ ಹಬ್ಬ ತಂಗಿ ಮಾಡೋ ಹಬ್ಬ ನಾಗಾಡ ಪಂಚಮಿ ಹಬ್ಬ ಒಬ್ಬ ತಂಗಿ ಮಾಡೋ ಹಬ್ಬ ನಾಗಾಡ ಪಂಚಮಿ ಹಬ್ಬ ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿನ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯ ಡಾಲ್ಮಿಯ ಸಿಮೆಂಟ್ ಫ್ಯೂಚರ್ ಟುಡೇ. ಈಗ ಕೇಳಿ ಈ ಬಂಧನ ಚಿತ್ರದ ಗೀತೆ. ಕೇಳಿಬರುವ ಸ್ವರಗಳು ನಂದಿತಾ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ಮನುಮೂರ್ತಿ. ಮರದಲ್ಲಿ ನಾವೆಲ್ಲ ಕೋಗಿಲೆಯಾಗಿ ಈ ವರ್ಷ ಎಂಥ ಹರ್ಷ ಅಂತ ಹಾಡಿಕೊಳ್ಳೋಣ. ಬಾಳ ಬಾಗಿಲಿನಲ್ಲಿ ಏಳು ರಂಗನ್ನು ಚೆಲ್ಲಿ ಈ ವರ್ಷ ಎಂಥ ಹರ್ಷ ಅಂತ ಕೂಡಿಕೊಳ್ಳೋಣ. ಯುಗಾದಿ ಯುಗಾದಿ ಬಂದಾಗ ಬಬ್ಬ ಹಸಿರು ಚಿಗುರು ಈ ಮನದ ತುಂಬಾ ಕಣ್ಣಿನಲ್ಲಿ ತುಂಬಿಕೊಳ್ಳೋಣ, ಬಚ್ಚಿಕೊಂಡ ಆಸೆಯೆಲ್ಲ ಹಂಚಿಕೊಳ್ಳೋಣ. ಮುಂದಾಗಿ ಮುಂದಾಗಿ ನಾವು ಹಾಡಿಕೊಳ್ಳೋಣ ಹಾಡಿಕೊಳ್ಳೋಣ ಹಾಡಿ ಕೂಡಿ ಬಾಳೋಣ. ಏನೇ ಬರಲಿ ಏನೇ ಇರಲಿ ಒಂದು ಕೂಡೋಣ, ನಾಳೆ ಬರುವ ನಾಳೆಯನ್ನು ನಮ್ಮದೆನ್ನೋಣ. ದೇವರೊಮ್ಮೆ ಬಂದರಿಲ್ಲಿ ಕೂಗಿ ಕರೆಯೋಣ, ನಮ್ಮ ಎದೆಯ ಪ್ರೇಮ ಸಿರಿಯ ಗುಟ್ಟು ತಿಳಿಸೋಣ, ನಮ್ ಸ್ವಂತ ವಸಂತ ಹಾಗಂತ ಹೇಳೋಣ, ಎಲ್ಲ ಮನಸ್ಸಿಗೂ ಬೇವು ಬೆಲ್ಲ ಹಂಚೋಣ, ನಂಬಿಕೊಂಡ ಪ್ರೀತಿಯೊಂದೇ ಬಾಳ ತೋರಣ, ತುಂಬಿಕೊಂಡ ಆಸೆಯೊಂದೇ ಪ್ರೀತಿ ಕಾರಣ, ಈ ಚಂದ ಮರದಲ್ಲಿ ನಾವೆಲ್ಲ ಕೋಗಿಲೆಯಾಗಿ ಈ ವರ್ಷ ಎಂಥ ಹರ್ಷ ಅಂತ ಹಾಡಿಕೊಳ್ಳೋಣ, ಬಾಳ ಕಾಗಿಲಿನಲ್ಲಿ ಏನು ರಂಗನ್ನು ಚೆಲ್ಲಿ ಈ ವರ್ಷ ಎಂಥ ಹರ್ಷ ಅಂತ ಕೂಡಿಕೊಳ್ಳೋಣ, ಯುಗಾದಿ ಯುಗಾದಿ ಬಂದಾಗ ಈಗ ಕೇಳಿ ಸುಜಾತ ಅವರ ಸ್ವರದಲ್ಲಿ ನನ್ನು ಸಿರೆ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ಪ್ರೇಮ್ ಜಿ ಅಂಬ್ರಾನ್. ಈಗ ಕೇಳಿ ರವಿ ಅವರ ಸ್ವರದಲ್ಲಿ ಮಲಯ ಮಾರುತ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ವಿಜಯಭಾಸ್ಕರ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿಃ ಶಾಂತಿಃ ಶಾಂತಿಃ. ಇನ್ನು ಮುಂದೆ ಕೇಳಿ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ದರ್ಶನ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಸಾಧು ಕೋಕಿಲ. ನಡೆಯದವರು ಈ ಭೂಮಿ ಮೇಲೆ ನೆರಳಂತೆ ಕರಗುವವರೇ ಇಂದಲ್ಲ ನಾಳೆ. ಇದೇ ವಿಶ್ವದ ಲಕ್ಷಣ ದರ್ಶನ, ಇದೇ ಮನುಜರ ಬಣ್ಣದ ದೇಶ. ಓ ಸೂರ್ಯ ನಿನಗೆ ನಮನ, ಬಾರಯ್ಯ ಧರಿಗೆ ಅರುಣ, ಸರಿಸಯ್ಯಾಯಿರುಣ ತೆರೆಯ, ಬೆಳಗಯ್ಯ ಮನದ ಮನೆಯ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಈಗ ಕೇಳಿ ಸುವರ್ಣ ರಾಥೋಡ್ ಹಾಗೂ ಕೆ ಕಾರ್ತಿಕ್ ಅವರ ಸ್ವರದಲ್ಲಿ ಧನ್ ಧನಾಧನ್ ಚಿತ್ರದ ಗೀತೆ, ಸಾಹಿತ್ಯ ರಾಮ್ ನಾರಾಯಣ್, ಸಂಗೀತ ಸಂಯೋಜನೆ ಕೆ ಸಾಯಿ ಕಾರ್ತಿಕ್. ನಿನ ಕಂಡೆ ನಾನು ಒಂದಿನ ತೆರಗಾಗಿ ಹೋದೆ ಆ ಕ್ಷಣ. ಓ ಮೈನ ಮೇಲೆ ನೀ ಹೇಗಿರುವೆ ಎಂದೋ ಕಾಣದ ಲೋಕದಲ್ಲಿ ನಾವು ಕೇಳಿರುವೆ. ನಿನ ಕಂಡೆ ನಾನು ಒಂದಿನ ಬೆರಗಾಗಿ ಹೋದೆ ಆ ಕ್ಷಣ. ಓ ಮೈನ ಸವಿಯಾದ ಅಪರಾಧ ತುಟಿ ಮಾಡೆಂದಿದೆ, ಸಹಕಾರ ನೀಡೆಂದು ನಯನ ಕೇಳಿದೆ. ಬಲವಂತ ಬೇಡಂತ ಮುಂಗುರುಳೆಂದಿದೆ, ಅಂಗೈಗೆ ತಡೆಗೋಡೆಯಾಗಿರುವುದು ದಡ ಮಾಡದೆ. ತಂಗಾಳಿಯೇ ಹಾರೈಸೋ ವೇಳೆಯೂ ಹೀಗೇತಕ್ಕೆ ನಾನು ಒಂದಿನ ಗುರಿ ಬೀಟಿ ಹೋದೆ ಮಾತಿನ ಕೂಬಾಲ. ಅದು ನಿನ್ನ ನೆನಪಲ್ಲಿ ಉಳಿಬೇಕೆನಿಸಿದೆ. ನಿನಗಿಂತ ಕೊಡುಗೆ ಅದು ಬೇರೆಲ್ಲಿದೆ, ಒಲವಿಂದ ಜೊತೆಯಾಗಿ ಬಾಳುವುದು ಹಿತವೆನಿಸಿದೆ. ಮಗುವಾದೆ ನೀ ಈ ನನ್ನ ತೋಳಲಿ, ಮುದ್ದಾಗಿರೋ ಹೆಸರಿಂದ ಕೂಗಲಿ. ಒಂದಿನ ಬೆರಗಾಗಿ ಹೋದೆ ಆ ಕ್ಷಣ. ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ಒಲವೇ ಜೀವನದ ಲೆಕ್ಕಾಚಾರ ಚಿತ್ರದ ಗೀತೆ. ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ, ಸಂಗೀತ ಸಂಯೋಜನೆ